ತೋಟಗಾರಿಕೆ ಬೆಳೆಗಳಿಗೆ ರೈತರಿಗೆ ಸಿಗುವ ಸರ್ಕಾರದ ಸೌಲಭ್ಯಗಳು ಈ ವಿಷಯವಾಗಿ ಇದುವರೆಗೆ ರಾಜ್ಯ ತೋಟಗಾರಿಕೆ ಇಲಾಖೆಯ ಅಪರ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಸಬ್ರದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೌಳೀನ್. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲೆಯ ಲಕ್ಕುಂಡಿಯ ಬಸವರಾಜ್ ನೀಲಪ್ಪ ಹಡಗಲಿ ಹಾಗೂ ಸಂಗಡಿಗರು ಹಾಡಿರುವ ಗೀಗಿ ಪದ. ಗದಗ ಲಕ್ಕುಂಡಿಯ ಬಸವರಾಜ್ ನೀಲಪ್ಪ ಹಡಗಲಿ ಹಾಗೂ ಸಂಗಡಿಗರು ಹಾಡಿದ ಗೀಗಿ ಪದ ಕೇಳಿದಿರಿ. ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ 2003 ರೂಪಾಯಿಯಿಂದ 2309 ರೂಪಾಯಿಗಳು, ಉದ್ದಿನ ಬೇಳೆ 6000 ರಿಂದ 6201 ರೂಪಾಯಿಗಳು, ಹೆಸರುಕಾಳು 6609 ರಿಂದ 6682 ರೂಪಾಯಿಗಳು, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2082 ರಿಂದ 2250 ರೂಪಾಯಿಗಳು, ಸೋಯಾಬೀನ್ 4551 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ 3900 ರಿಂದ 6289 ರೂಪಾಯಿಗಳು. ಶಿರಸಿ ಮಾರುಕಟ್ಟೆಯಲ್ಲಿ ಅಡಿಕೆ ಬೆಟ್ಟೆ 34712 ರಿಂದ 44418 ರೂಪಾಯಿಗಳು, ಬಿಳಿ ಗೋಟು 73001 ರೂಪಾಯಿಯಿಂದ 35316 ರೂಪಾಯಿಗಳು, ಚಾಲಿ 37309 ರೂಪಾಯಿಗಳಿಂದ 42739 ರೂಪಾಯಿಗಳು, ಕೆಂಪು ಗೋಟು 19022 ರಿಂದ 33099 ರೂಪಾಯಿಗಳು, ರಾಶಿ ಅಡಿಕೆ 46719 ರಿಂದ 49399 ರೂಪಾಯಿಗಳು, ಕರಿಮೆಣಸು 18312 ರಿಂದ 48899 ರೂಪಾಯಿಗಳು. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು 4601 ರಿಂದ 4626 ರೂಪಾಯಿಗಳು, ಕಡಲೆಕಾಳು ಜವಾರಿ ಅಥವಾ ಸ್ಥಳೀಯ 3670 ರಿಂದ 5070 ರೂಪಾಯಿಗಳು, ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಬೀಜ 3500 ರಿಂದ 12200 ರೂಪಾಯಿಗಳು, ಡಬ್ಬು ಒಣಮೆಣಸಿನಕಾಯಿ 38200 ರಿಂದ 49000 ರೂಪಾಯಿಗಳು, ಒಣಮೆಣಸಿನಕಾಯಿ ಕಡ್ಡಿ 2870 ರಿಂದ 27000 ರೂಪಾಯಿಗಳು, ಹೆಸರುಕಾಳು 2,509-7,020 ರೂಪಾಯಿಗಳು, ಗೆಜ್ಜೆ ಶೇಂಗಾ 2,285-8,900 ರೂಪಾಯಿಗಳು, ಬಿಳಿ ಜೋಳ 2,010 ರೂಪಾಯಿಂದ 3,809 ರೂಪಾಯಿಗಳು, ಈರುಳ್ಳಿ ಸ್ಥಳೀಯ 200 ರೂಪಾಯಿಂದ 1,800 ರೂಪಾಯಿಗಳು, ಈರುಳ್ಳಿ ಪೂನ 500-2,500 ರೂಪಾಯಿಗಳು, ಆಲೂಗಡ್ಡೆ ಸ್ಥಳೀಯ 1,400-2,900 ರೂಪಾಯಿಗಳು, ಆಲೂಗಡ್ಡೆ 2,200-2,600 ರೂಪಾಯಿಗಳು, ಕುಸುಬೆ ಸಾಫ್ಟ್ ಫ್ಲವರ್ 4,711-4,911 ರೂಪಾಯಿಗಳು, ಸೋಯಾಬೀನ್ 2,505 ರೂಪಾಯಿಗಳಿಂದ 5,211 ರೂಪಾಯಿಗಳು, ಜವಾರಿ ಗೋಧಿ 2,172-2,720 ರೂಪಾಯಿಗಳು.